ಆಕಳುಗಳು ಬೇಡ ಅಂತೇಳಿ ಎಮ್ಮೆಗಳನ್ನೇ ಒಂದು ನಾಲ್ಕು ಎಮ್ಮೆಗಳನ್ನ ಇದಾವ ಸರ್ ಇವಾಗ. ಆದ್ರೆ ಅದರೊಳಗೆ ಒಂದ್ ಎರಡು ಹಿಂಡ್ತಾವ ಸರ್ ಇವಾಗ ಹಾಲು ಕೊಡ್ತಾವ, ಇನ್ನೆರಡಂತೂ ಹಾಲು ಕೊಡಂಗಿಲ್ರಿ. ಆದ್ರೆ ಕಂಟಿನ್ಯೂ ವರ್ಷ ಪೂರ್ತಿ ನಾವು ಈ ಎಲ್ಲ ಹೈನುಗಾರಿಕೆ ಮತ್ತು ಕೃಷಿಯೊಳಗೆ ತೊಡಸ್ಕೊಂಡ ಮೇಲೆ ರೀ 10 ವರ್ಷ ಆಯ್ತ್ರಿ, ಒಂದು ದಿನ ನಮ್ಮ ಮನೆಯೊಳಗೆ ಹೈನು ತಪ್ಪಿಲ್ಲ ಸರ್. ಎರಡು ಆಕಳು ಎರಡು ಎಮ್ಮೆಗಳು ಈದಾವ ಏನು ಕಟ್ಕೊಳ್ಳೋ ತಕ್ಷಣ ರೀ, ಇನ್ನೆರಡು ಎಮ್ಮೆಗಳು ಆಲ್ರೆಡಿ ಇಳಿದ್ ಬಿಡ್ತಾವ ಸರ್. ಹಂಗಾಗಿ ನಮ್ಗೆ ವರ್ಷ ಪೂರ್ತಿನ ಹಾಲು ಸಿಗ್ತಾವ್ರಿ. ಆದ್ರೆ ನಾವು ಹಾಲು ಮಾರಂಗಿಲ್ಲ ಸರ್, ನಾವು ಹೈನುಗಾರಿಕೆ ಮಾಡಿದ್ದು ಹಾಲು ಮಾರಕ ಹಾಲು ಮಾರಂಗಿಲ್ಲ ಸರ್. ಮನೆಗೆ ಮನೆಗೆ ಉಳಿಸಿಕೊಂಡು ಸರ ನಾವು ಬೆಣ್ಣೆ ತೆಗಿತೀವಿ ಸರ್. ಬೆಣ್ಣೆ ತೆಗೆದಾಗ ಏನಾಗುತ್ತೆ, ಮೊಸರು ಸಿಗುತ್ತಾ ಮಜ್ಜಿಗೆ ಸಿಗ್ತಾವ ಸರ್ ನಮ್ಗೆ. ಹಂಗಾಗಿ ಅದು ಈಗ ಹಾಲಿಗಿಂತಲೂ ಸರ್, ಹಾಲಂದ್ರೆ ಆಕಳದ ಹಾಲಾದ್ರೆ ಸರ ಅದು ತಿಳುವಾದ ಹಾಲಾಗುತ್ತೆ ಸರ್, ಅಂದ್ರೆ ಅದು ಗಟ್ಟಿರಂಗಿಲ್ಲ. ಆದ್ರೆ ಎಮ್ಮೆ ಹಾಲು ಗಟ್ಟಿರುತ್ತೆ. ಗಟ್ಟಿದ್ದಾಗ ಒಂದು ಎಮ್ಮೆ ಒಂದಿನ ಕರೆಕ್ಟ್ ಆಗಿ ನಾವು ಹತ್ತಿ ಕಾಳು ಇಡ್ತೀವಿ ಸರ್. ಹತ್ತಿ ಕಾಳು ಮತ್ತೆ ಇಲ್ಲಿ ಮೆಕ್ಕೆಜೋಳ ಮತ್ತು ಸಜ್ಜೆಯ ಫುಡ್ಡನ್ನು ಇಡ್ತೀವಿ ನಾವು. ಇವನ್ನೆಲ್ಲ ಇಟ್ಟಾಗ ಒಂದಿನಕ್ಕೆ ಒಂದು ಎಮ್ಮೆ ಒಂದು 1/4 kg ಬೆಣ್ಣೆ ಕೊಡುತ್ತೆ ಸರ್. ಎರಡು ಎಮ್ಮೆ ಅಂದ್ರೆ 1/2 kg ಸರ್. ಅಂದ್ರೆ 1 kg ಬೆಣ್ಣೆ ರೇಟ್ ರೀ ಇವಾಗ 600 rupees ಸರ್. ಅಂದ್ರೆ 300 rupees ಕಂಪಲ್ಸರಿ ಒಂದ್ ದಿನಕ್ಕೆ ಬರ್ತಾರೆ ಸರ್. ಎಂತ ಕಡಿಮೆ ಅಂದ್ರೆ ಕೂಡ 200 ಅಂತ ಬಂದಾ ಬರ ಸರ್. ಆದ್ರೆ ಹಾಲು ಮಾರಿದ್ರು ಕೂಡ 200 ಸಿಗುತ್ತಂದ್ರೆ ನಾವು ಕೊಡಂಗಿಲ್ಲ ರೀ. ಅದು 500 ಸಿಗುತ್ತಂದ್ರೆ ಕೊಡಂಗಿಲ್ಲ ರೀ. ಜೊತೆಗೆ ಹಾಲು ಮತ್ತೆ ಚಾಕಲ್ರಿ ಮತ್ತೆ ಹುಡುಗರಿಗೆ ಊಟಕ್ಕೆ ಅದಕ್ಕೆ ಇದಕ್ಕೆ ಎಲ್ಲದಕ್ಕೂ ನಮ್ಗೆ ಮನೆ ಬಳಕೆಗೆ ಹಾಲು ಯಥೇಚ್ಛವಾಗಿ ಬಳಸಬಹುದ್ರಿ. ಬೆಣ್ಣೆ ಮಾರುಕಟ್ಟೆಗೆ ಎಲ್ಲಿ ಹೋಗ್ತಾರೆ ಸರ್? ಬೆಣ್ಣೆ ಮಾರುಕಟ್ಟೆಗೆ ನಾವೇನು ಮಾರಕ್ ಹೋಗಂಗಿಲ್ರಿ. ಆದ್ರೆ ಅವರೇ ನಮ್ಗೆಲ್ಲ ಫೋನ್ ನಂಬರ್ ತಗೊಂಡ್ರಿ, ಈ ಒಂದು ಎಂಪ್ಲಾಯಿಗಳನ್ನೇ ನಮಗೆಲ್ಲ ನಮ್ಮ ಇನ್ನೂ ನಮ್ಮ ಮನೆಯೊಳಗೆ ಬೆಣ್ಣೆ ಇರಲ್ರಿ, ಅವ್ರ ನಮ್ಗೆ 1/2 kg ಬೇಕು, 1 kg ಬೇಕು, 2 kg ಬೇಕು ಅಂತೇಳಿ ಈ ರೀತಿ ವ್ಯಾಪಾರಸ್ಥರು ಎಲ್ಲರೂ ನಾವು ಅಲ್ಲಿಗೆ ಹೋಗ್ಲಾರ್ದಕ್ಕಿಂತಲೂ ಪೂರ್ವ ಫೋನ್ ಮಾಡಿ ನಮಗೆಲ್ಲ ಕೇಳ್ತಾರೆ. ಬೆಣ್ಣೆ ನಿರಂತರ ನಿಮ್ಮನೆಯಲ್ಲಿ? ಹೌದು ಸರ್, ಹೌದು. ನಮ್ಮ ತಂಗಿಯವರು ಬೆಣ್ಣೆನ ತೆಗಿತಾರೆ ಸರ್. ಅವರು ನಿರಂತರವಾಗಿ ನಮ್ಮ ಅಜ್ಜಿಯವರು ಮಾಡ್ತಿದ್ದಾರೆ, ಈಗ ನಮ್ಮ ತಂಗಿಯವರ ಮಾಡ್ತಾ ಇದ್ದಾರೆ ಸರ್. ಕಡಗೋಲಿಲ್ಲ ಅದು ಯಾವಾಗ ಅದು ಪೂರ್ವಜರು ಏನ್ ಮಾಡ್ತಿದ್ರಲ್ಲ ಸರ್ ಅದೇ ಈಗಲೂ ಇದೆ ಸರ್. ಈಗೆಲ್ಲ ಕೆಲವೊಬ್ರು ಮಿಕ್ಸಿ ಒಳಗೆ ತೆಗಿತೀನಿ ಅಂತಾರೆ, ಆದ್ರೆ ನಮ್ಗೆ ಅಷ್ಟೊಂದು ಅದು ಸರಿ ಅನ್ಸಂಗಿಲ್ರಿ. ಆದ್ರೆ ಕಡಗೋಲಿಂದ ತೆಗೆದಾಗಲೇ ಬೆಣ್ಣೆಯ ಒಂದು ಸತ್ವ ಗೊತ್ತಾಗೋದ್ರಿ, ಮತ್ತೆ ಹೆಚ್ಚನು ಕೂಡ ಬರುತ್ತೆ. ಜೊತೆಗೆ ಎಷ್ಟು ಬೆಣ್ಣೆ ಉತ್ಪಾದನೆ ಆಗ್ತದೆ ದಿನ ಸರ್? ಒಂದು 1/2 kg ಅಂತ ಕಂಪಲ್ಸರಿ, 1/2 kg ಕಂಪಲ್ಸರಿ ಸರ್. ತಿಂಗಳಿಗೆ ಒಂದು 15 kg ಬೆಣ್ಣೆ ಉತ್ಪಾದನೆ ಆಗ್ತದೆ ಸರ್. ಒಂದು ವಾರಕ್ಕೆ ಅಂದ್ರೆ ಸರ್ ಒಂದು 6-7 kg ಅಂತ ಆಗುತ್ತೆ ಸರ್. 5 kg ಒಳಗಂತೂ ತೆಗೆದಿಲ್ಲ ಸರ್ ನಾವು. 5 kg ಆದ್ರೂ ಕೂಡ ಹ್ಞೂ ಸರ್, ಒಂದು 3000 rupees ಅಂತ ಆಗುತ್ತೆ ಸರ್ ಒಂದು ವಾರಕ್ಕೆ. ಒಂದು 12-13 thousand ಬೆಣ್ಣೆದ ಬರುತ್ತೆ ಸರ್ ಒಂದು ತಿಂಗಳಿಗೆ ಸರ್. ಅದು ಕೂಡ ಒಂದು ಸೈಡ್ ಇದಾಗಿ ನಮ್ಗೆ ಅದು ಆಕ್ಚುಲಿ ಮುಂದಿನ ದಿನಮಾನದೊಳಗೆ ಅನ್ನೋದಕ್ಕಿಂತ ಮುಂದೆ ಬೇಸಿಗೆಯಿಂದ ನಾವು ಸ್ವಲ್ಪ ಇನ್ನೊಂದು 2 ತೊಗೊಂಬರ್ಬೇಕು ಮಾಡಬೇಕು. ಅದರಿಂದ ಈ ಕೃಷಿಗಿಂತಲೂ ಅದರೊಳಗನ ಹೆಚ್ಚು ಲಾಭಾಂಶ ಅನ್ಸುತ್ತೆ ಸರ್. ಕೃಷಿಗಿಂತ ಹೈನುಗಾರಿಕೆ, ಹೈನುಗಾರಿಕೆ ಹೈನುಗಾರಿಕೆ ಅಂದ್ರೆ ಹಾಲು ಮಾರೋದಲ್ಲ, ಬೆಣ್ಣೆ ಉತ್ಪಾದನೆ ಸರ್. ಅಂದ್ರೆ ಅದು ಸಡನ್ ಆಗಿ ನಾವು ಕೊಡ್ತಕ್ಕಂತ ಒಂದು ಬೆಣ್ಣೆಗೆ ಸರ್ ಜನರಲ್ಲಿ ಕೂಡ ಒಂದು ಒಳ್ಳೆಯ ಅಭಿಪ್ರಾಯ ಸರ್. ಒಂದು ಒಳ್ಳೆ ಗುಣಮಟ್ಟದ ಬೆಣ್ಣೆ ಸರ್ ನಮ್ಗೆ. ಅವರ ಕೇಳ್ಕೊಂಡ್ ಬರ್ತಾರೆ ಸರ್ ಮನೆಗೆ. ಆ ರೀತಿಯಲ್ಲಿ ನಾವಿನ್ನು ಹೋಗೋದೇ ಇಲ್ಲ ಸರ್. ನಾವು ಅವರೇ ಕೇಳ್ಕೊಂಡ್ಬಂದು ಫೋನ್ ನಂಬರ್ ತಗೊಂಡ್ ಬಂದು ಪಾಪ ಎಲ್ಲೆಲ್ಲಿ ಅವರು ಬಂದು ತಗೊಂಡು ಹೋಗ್ತಾರೆ ಸರ್. ಕೆಲವೊಂದು ದೀಪಾವಳಿ ಮತ್ತೆ ಮಹಾನವಮಿ ಮತ್ತೆ ಯುಗಾದಿ ಒಳಗ್ರಿ ಮತ್ತೆ ಶ್ರಾವಣದೊಳಗ ಇವೆಲ್ಲ ಕಾರ್ತಿಕ ಮಾಸದೊಳಗ ಬೆಣ್ಣೆಗೆ ಹೆಚ್ಚಿನ ರೀತಿಯಾಗಿರ್ತಕ್ಕಂತ ಬೆಲೆ ಇದೆ ಸರ್, ಡಿಮ್ಯಾಂಡ್ ಐತ್ರಿ. ಹಂಗಾಗಿ ನಾವು ಅದಕ್ಕಾಗಿ ಇದಕ್ಕಿಂತಲೂ ಅದ್ರೊಳಗೆ ನಾವು ಹೆಚ್ಚು ತೊಡಸ್ಕೊಂಡ್ರೆ ಹೆಚ್ಚು ಆದಾಯ ತೆಗಿಬಹುದು ಅನ್ನುವಂತ ಒಂದು ನಿರೀಕ್ಷೆ ಒಳಗನ ಇದೀವಿ ಸರ್ ನಾವು. ಸೊ ಅಂದ್ರೆ ಈಗ ವೆಂಕಪ್ಪರೆ, ಕೃಷಿ ಹೈನುಗಾರಿಕೆ ಇವೆರಡೂ ಇದ್ರೆ ಮಾತ್ರ ಒಬ್ಬ ರೈತ ಆರ್ಥಿಕವಾಗಿ ಸದೃಢ ಆಗ್ತಾನೆ. ಕುಟುಂಬನೇ ಒಂದು ಉದಾಹರಣೆ ಸರ್. ಆರ್ಥಿಕವಾಗಿ ನಾವು ಅಂದ್ರೆ ರೈತರು ಎಲ್ಲರೂ ನಮ್ಮಂಗೆ ವಿಚಾರ ಮಾಡ್ಬೇಕು ಸರ್. ಜೊತೆಗೆ ಆರ್ಥಿಕವಾಗಿ ನಾವು ಬೇಗನೆ ಚೇತರಿಸ್ಕೊಳ್ಬಹುದು ರೀ. ಯಾಕಂದ್ರೆ ದಿನದಿಂದ ದಿನಕ್ಕೆ ನಮ್ಗೆ ಅವತ್ತೇ ಗೊತ್ತಾಗ್ಬಿಡ್ತು ಸರ್ ರಿಸಲ್ಟ್. ಇವತ್ತು ನಾವು ಯಾವ ಪ್ರಮಾಣದೊಳಗೆ ಆ ಎಮ್ಮೆಯನ್ನ ಮೇಯಿಸಿದ್ವಿ, ಎಮ್ಮಿಗೆ ಯಾವ ಹತ್ತಿ ಕಾಳನ್ನ ಇಟ್ಟಾಗ ಎಮ್ಮೆ ಯಾವ ರೀತಿ ಆದಂತ ಒಂದು ನಮಗೆ ಬೆಣ್ಣೆಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟಿತು, ಮತ್ತು ಈ ಒಂದು ಮೆಕ್ಕೆಜೋಳನ ಹೆಚ್ಚಿಟ್ಟಾಗ ನಮಗೆ ಯಾವ ರೀತಿ ಆದಂತ ಒಂದು ಲಾಭಾಂಶ ಸಿಗುತ್ತೆ ಅನ್ನುವಂಥದ್ದನ್ನ ಅವತ್ತೇ ನಾವು ರಿಸಲ್ಟ್ ನೋಡಿಕೊಂಡು ನಾಳೆ ನಾವು ಹೆಚ್ಚಿಟ್ಟರೆ ಯಾವುದನ್ನು ಹೆಚ್ಚಿಟ್ಟರೆ ಯಾವುದರಿಂದ ನಾವು ಹೆಚ್ಚು ಲಾಭ ತೆಗಿಬಹುದು, ಹಾಲು ಬೇಕಾದ್ರೆ ಈ ಮೆಕ್ಕೆಜೋಳ ಅಥವಾ ಸಜ್ಜೆಯನ್ನು ಚೆನ್ನಾಗಿ ಬಳಸಬಹುದು ಸರ್ ನಾವು, ಇಲ್ಲ ನಮಗೆ ಬೆಣ್ಣೆ ಬೇಕು ಅಂತಂದ್ರೆ ಹತ್ತಿ ಕಾಳನ್ನು ಇಡಬೇಕು ಸರ್. ಆದ್ರೆ ಈಗ ರೈತರು ಏನ್ ಮಾಡ್ತಾರೆ ಸರ್, ಕೆಲವೊಬ್ರು ನಾವಿಲ್ಲಿ ಭೂಮಿ ಉಳ್ತಕ್ಕಂತ ಎತ್ತಿಗೆ ನಾವು ಇಡಂಗಿಲ್ಲ ಹತ್ತಿ ಕಾಳನ್ನ, ಎಮ್ಮಿಗೆ ಯಾಕೆ ಇಡಬೇಕು ಅನ್ನುವಂತ ಒಂದು ಮನೋಭಾವನೆ ಐತ್ರಿ. ಹಂಗಾದಾಗ ಅವರು ಇಡಂಗಿಲ್ಲ ಸರ್. ನಾವೇನ್ ಮಾಡ್ತೀವಿ ರೀ, ಸ್ವಲ್ಪ ಎಮ್ಮಿ ಏನ್ ಹಾಕಿದ್ರು ತಿನ್ನುತ್ತೆ ರೀ, ಆದ್ರೆ ಚಲೋ ಒಳ್ಳೆ ಗುಣಮಟ್ಟದ ಒಂದು ಪದಾರ್ಥವನ್ನು ಹಾಕಿಬಿಟ್ರೆ ಇನ್ನೂ ಚಲೋ ಕೊಡುತ್ತಲ್ಲ ಅನ್ನುವಂತ ಒಂದು ಬಯಕೆ ನಮ್ದ್ರಿ. ಹಂಗಾಗಿ ನಾವು ಇನ್ನೂ ಒಂದ್ 2-3 ಎಮ್ಮೆಗಳನ್ನ ತಗೊಂಬಂದು ಸಾಕೋದ್ರಿಂದ ಇನ್ನೂ ನಾವು ಆರ್ಥಿಕವಾಗಿ ಅಭಿವೃದ್ಧಿ ಆಗ ಬೇಗ ಇದೊಂದು ಅವಕಾಶ ಅಂತಂದೇಳಿ ನಮಗೂ ಅನ್ಸುತ್ತೆ ಸರ್. ಒಳ್ಳೇದು ವೆಂಕಪ್ಪರೆ, ನಿಮ್ಮ ಈ ಅನುಭವದ ಮಾತುಗಳು ನಮ್ಮ ಎಲ್ಲ ಕೇಳುಗ ರೈತ ಬಾಂಧವರಿಗೆ ಪ್ರೇರಣೆಯಾಗಲಿ. ಹೈನುಗಾರಿಕೆಯನ್ನು ತುಂಬ ತಿಳುವಳಿಕೆಯಿಂದ ಮಾಡಿದರೆ ಅದನ್ನು ಹೆಚ್ಚು ಲಾಭದಾಯಕವಾಗಿ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅನ್ನೋದಕ್ಕೆ ನಿಮ್ಮ ಜೀವನವೇ ಒಂದು ಮಾದರಿ ಮತ್ತು ಉದಾಹರಣೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ

ಕೆಟ್ಟವರಿಲ್ಲವೋ. ಮಣ್ಣಿಂದ ಬಂದ ನಾವು ಮಣ್ಣಲ್ಲೇ ಇರಬೇಕು, ಮಣ್ಣಿಂದ ಬಂದ ನಾವು ಮಣ್ಣಲ್ಲೇ ಇರಬೇಕು. ಮಣ್ಣ ಸೇರೋ ತನಕ ಮಣ್ಣಿನ ಮಗನಾಗು. ನಂಬಿ ಕೆಟ್ಟವರಿಲ್ಲ, ನಂಬಿ ಕೆಟ್ಟವರಿಲ್ಲವೋ ತಮ್ಮಯ್ಯ ನೀ ಕೇಳೋ. ನಂಬಿ ಕೆಟ್ಟವರಿಲ್ಲವೋ. ಉದಯಶಂಕರ್ ಅವರ ರಚನೆಯ ಒಡಹುಟ್ಟಿದವರು ಚಿತ್ರದಿಂದ ಇದ್ದ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿರುವ ಒಂದು ಗೀತೆಯನ್ನು ಕೇಳಿದ್ರಲ್ಲ ರೈತ ಬಾಂಧವರೇ, ನಂಬಿ ಕೆಟ್ಟವರೆಲ್ಲವೂ ಮಣ್ಣನ್ನ ಅಂತ. ಇನ್ನು ಹೊತ್ತಾಯಿತು ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿಕರ ಗ್ರಾಮಾಂತರಂಗ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಬಂದಾಯಿತು. ನಾಳಿನ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಹೊಸಪೇಟೆ ತಾಲೂಕು ಕಡ್ಡಿರಾಂಪುರ ಗ್ರಾಮದ ರೈತರಾದ ಕೆ ಪಂಪನಗೌಡ ಅವರೊಂದಿಗೆ ಸಂದರ್ಶನ ಇರುತ್ತೆ. ನಂತರ 7:20 ಪ್ರಾಯೋಜಿತ ಕಾರ್ಯಕ್ರಮ ಮತದಾತ ಜಂಕ್ಷನ್ ಇರುತ್ತೆ, ತಪ್ಪದೇ ಕೇಳ್ತಿರಲ್ಲ. ಎಲ್ಲರಿಗೂ ಶರಣು ಶರಣಾರ್ಥಿ.